ಕಾರ್ಯಕ್ರಮದಲ್ಲಿ ತೊಗರಿ, ಮೆಕ್ಕೆಜೋಳ, ಕಡಲೆ ಹಾಗೂ ಸೂರ್ಯಕಾಂತಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾದ ಮೈಬೂಬ್ ಬಡೇಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾಗಿರುವಂತಹ ಮೈಬೂಬ್ ಬಡೇಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ತೊಗರಿ, ಕಡಲೆ, ಜೋಳ, ಗೋಧಿ, ಮೆಣಸಿನಕಾಯಿ ಮತ್ತು ಸೂರ್ಯಕಾಂತಿಯನ್ನು ಬೆಳೆದು ಇವರು ಇಳುವರಿಯನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ಇವರು ತೊಗರಿ, ಈರುಳ್ಳಿ, ಮೆಣಸಿನಕಾಯಿ, ಜೋಳ, ಗೋಧಿ, ಕಡಲೆ ಮತ್ತು ಸೂರ್ಯಕಾಂತಿಯಲ್ಲಿ ಕೂಡ ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ಇಳುವರಿಯನ್ನು ಪಡಿತಾ ಇದ್ದಾರೆ. ಮತ್ತು ಈಗ ಇವರನ್ನು ಮಾತಾಡಿಸಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಮೈಬೂಬ್ ಬಡೇಗಾರ್ ಅವರೇ, ತಮಗೆ ಆತ್ಮೀಯದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಮೈಬೂಬ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾ ಏನಿಲ್ಲ ಅಂದ್ರೆ ಈಗ ಒಂದು 8-10 ವರ್ಷ ಮ್ಯಾಗ ಐತ್ರಿ ಮಾಡ್ಲಾಕ. ಇದು ಉಮಾಪತಿ ಇದು ವೈದ್ಯ ಕೃಷಿಯಿಂದ ಇದು 2-3 ವರ್ಷ ಐತ್ರಿ. ವೈದ್ಯ ಮಾಡ್ಲಾತೀವಿ, ಎಲ್ಲಾ ಬೆಳಿ ಚಲೋ ಬಂದಾವ್ರಿ. ಮುಂಚೆ ನೀವು ರಾಸಾಯನಿಕ ಬಳಸ್ತಾ ಇದ್ದೀರೇನ್ರಿ? ಹಾ, ಗೊಬ್ಬರ ಇದು ಬಿತ್ತಿದೇವ್ರಿ. ಇವ್ರೇನ್ ಔಷಧ ಕೊಡಾನ ವೈದ್ಯ 10 ಕೆಜಿಯಿಂದ ಬಿತ್ತಲಾತೀವಿ, ಚಲೋ ಬರ್ಲಾತಾವ್ರ ಬೆಳಿ. ಅಂದ್ರೆ ನೀವು ರಾಸಾಯನಿಕ ಬಳಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ರಿ, ಆ ರಾಸಾಯನಿಕ ಈ ಹೋಮಿಯೋ ಔಷಧಿಗಳ ಬಹಳ ವ್ಯತ್ಯಾಸ ಕಾಣಬಹುದಲ್ರಿ? ಬಹಳ ವ್ಯತ್ಯಾಸ ಐತ್ರಿ, ಅದಕ್ಕೆ ಇದಕ್ಕೆ ಬೆಳಿ ಪರಕ್ ಬರ್ತಾವ್ರಿ. ಅದು ಬೆಳಿ ಅಟ್ಟ ಇದು ಅನ್ಸಂಗಿಲ್ಲ, ಇದು ಚಲೋ ಬರ್ತದ, ಆದ್ರ ರೈತರಿಗೆ ಉಳಿತಾಯನೂ ಆತದ, ಇದ್ರೊಳಗೆ ಎಲ್ಲಾ ಚಲೋ ಐತ್ರಿ. ನಾವು 2-3 ವರ್ಷ ಆಯ್ತು ವೈದ್ಯ ಇದು ಮಾಡತೇವಲ್ರಿ, ಎಲ್ಲಾ ಚಲೋ ಬಂದಾದ್ರಿ. ಅಂದ್ರೆ ತಾವೇನ್ ಹೇಳ್ತಾ ಇದೀರಿ ಅಂದ್ರೆ ಖರ್ಚು ಕಡಿಮೆ ಆಕತಿ, ಆದಾಯನೂ ಬರ್ತಾ ಹೇಳ್ತಾ ಇದೀರಿ. ಈ ಹೋಮಿಯೋ ಕೃಷಿ ಅಷ್ಟು ಚಲೋ ಐತೆ, ಚಲೋ ಐತ್ರಿ. ಈಗ ಸಾವಯವನ ತಾವು ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈ ಸಾವಯವ ಮಾಡ್ಬೇಕಂದ್ರ ದನ ಕರುಗಳ ಅವಶ್ಯಕತೆ ಇರ್ತೈತಿ. ಈ ದನ ಕರುಗಳು ತಮ್ಮಲ್ಲಿ ಅದಾವನ್ರಿ? ಹಾ, ಅದಾವ್ರಿ. ಎಷ್ಟದಾವ್ರಿ? ಒಂದ್ ಎತ್ತ, ಒಂದ್ ಎಮ್ಮಿ ಅದಾವ್ರಿ. ಒಂದ್ ಆಡ್ ಐತ್ರಿ. ಒಂದ್ ಆಡ್ ಐತಿ. ಅದ್ರ ಹಾಲಿನ ಉತ್ಪನ್ನವನ್ನು ತಾವು ಪಡಿತಾ ಇದ್ರಿ. ತಾವು ಈಗ ಸಾವಯವ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಈಗ ಸಾವಯವದಲ್ಲಿ ಅಂದ್ರ ಈಗ ಹೊಲದಲ್ಲಿರುವಂತ ಸಾವಯವನ್ನ ಅಂದ್ರ ಈಗ ಜೋಳದ ದಂಟನ್ನ, ಮೆಕ್ಕೆಜೋಳದ ದಂಟಗಳ ಇರ್ತಾವಲ್ರಿ, ಅದಕ್ಕೆ ಹಾಕ್ತಿವಲ್ರಿ ದನಗಳಿಗೆ. ದನಗಳಿಗೆ ಹಾಕ್ತಿರಿ, ಅದರಿಂದ ಬಂದಂತ ಸಗಣಿಯನ್ನ ತಾವು ಹೊಲಕ್ಕೆ ಹಾಕ್ತಿವಿ. ತಾವು ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಿಂದ ಪ್ರಾರಂಭ ಮಾಡಿದ್ರಿ? ನಾವು ಮೆಕ್ಕೆಜೋಳ ಫಸ್ಟ್ ಸೇಲ್ ಮಾಡಿದ್ರಿ. ಮೆಕ್ಕೆಜೋಳದಿಂದ? ಮೆಕ್ಕೆಜೋಳದ ಯಾವ ರೀತಿಯಾದಂತ ಈ ಔಷಧಿಗಳನ್ನ ಬಳಸ್ಕೊಂಡ್ರಿ ತಾವು? ಅದೇ ವೈದ್ಯಕೀಯದಿಂದ ಹಚ್ಚಿ ಬಿತ್ತದೇವ್ರಿ. ಬೀಜೋಪಚಾರದಿಂದ ಪ್ರಾರಂಭ ಮಾಡಿದ್ರಿ? ಚಾಲೂರಿ. ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಅದು ನೆಳಕೂತ್ ಕೆಸಿಂದ ಬುಟ್ಟೆಗ್ ಹಾಕಿ ಎಲ್ಲ ಹಚ್ಚದೇವ್ರಿ. ಅದಕ್ಕೆ ಹಚ್ಚಿಸಿಂದ ಒಂದ್ ಸ್ವಲ್ಪ ಗಾಳಿಗೆ ಹಾಕಿ. ಗಿರೀಶ್ ಅವ್ರು ಕೊಟ್ಟಂತ ಔಷಧಿಯನ್ನ ತಾವು ಮೊದಲು ಬೀಜಕ್ಕೆ ಲೇಪನ ಮಾಡಿ ಅದನ್ನ ನೆರಳಿನಲ್ಲಿ ಒಂದ್ ಅರ್ಧ ತಾಸು ಒಣಗಿಸಿದ್ರಿ, ಆಮೇಲೆ ತಾವು ಬಿತ್ತನೆಯನ್ನ ಮಾಡಿದ್ರಿ. ಈಗ ಮೆಕ್ಕೆಜೋಳದಲ್ಲಿ ಪಾಲ್ ಸೈನಿಕ ಹುಳುವಿನ ಕಾಟ ಮತ್ತ ಲದ್ದಿ ಹುಳುವಿನ ಕಾಟ ಅಂತ ಬರ್ತೈತಿ, ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ನಾವು ಹೋಮಿಯೋಪತಿ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರಿ? ಹೋಮಿಯೋಪತಿನೇ ಮಾಡಿವ್ರಿ. ಹೋಮಿಯೋಪತಿನ ಮಾಡಿದ್ರಿ. ಅದರ ರಾಸಾಯನಿಕ ಈ ಹೋಮಿಯೋಪತಿ ಔಷಧಿಗಳ ಸಿಂಪಡಣೆ ವ್ಯತ್ಯಾಸ ಕಾಣಬಹುದಲ್ರಿ ತಾವು? ಹಾ, ವ್ಯತ್ಯಾಸ ಐತಲ್. ಯಾವ ರೀತಿ ಅಂತ ಹೇಳ್ತೀರಿ? ಅದಕ್ಕಿಂತ ಚಲೋ ಬರ್ತದ್ರಿ ಅದು. ಅದು ಔಷಧ ಹೊಡೆಯನ ಅದಕ್ಕೆ ಅದು ಹಳಿ ಮಳಿ ಹೊಡಿಬೇಕಾಗ್ತದ್ರಿ, ಇದಕ್ಕೆ ಏನೂ ಇಲ್ಲ. ಹೆಂಗ ಈ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಮತ್ತೆ ಮತ್ತೆ ಹೊಡಿಬೇಕು ಅನಿಸ್ತೈತಿ? ಈ ಹೋಮಿಯೋ ಔಷಧಿ ಸಿಂಪಡಣೆ ಮಾಡಿದ್ರೆ ಒಂದಿಲ್ಲ ಎರಡ್ ಸಲ ಕಡಿಯಕ್ ಆಗ್ಬಿಡ್ತಾವ ಬೆಳಿ. ಮೆಕ್ಕೆಜೋಳದ ಯಾವ ರೀತಿ ತಾವು ಇಳುವರಿಯನ್ನು ಪಡೆದ್ರಿ? ಅದು ಎಕರೆಕ 30 ಕ್ವಿಂಟಲ್ ತನ ಬಂದದ್ರಿ. ಎಕರೆಕ 30 ಕ್ವಿಂಟಲ್ ಬಂತು. ಅಂದ್ರ ಈಗ ರಾಸಾಯನಿಕ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಮೆಕ್ಕೆಜೋಳ ಕಾಳುಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಬಹುದಲ್ರಿ? ವ್ಯತ್ಯಾಸ ಐತಲ್ರಿ, ಇದು ಏನು ಹೋಮಿಯೋಪತಿ ಹಚ್ಚೇವಲ್ರಿ, ಕಾಳು ದಪ್ಪ ಬರ್ತದ, ಒಂದ್ ಸ್ವಲ್ಪ ಅಡ್ಡಾಗ್ಲು ಬರ್ತದ್ರಿ, ಅದಕ್ಕೆ ಅದಕ್ಕೆ ಬೆಳಿ ಪರಕ ಆತದ್ರಿ, ಆ ಕಾಳು ಪರಕ ಆತದ್ರಿ, ಇಳುವರಿ ವಜ್ಜಿನೂ ಹೆಚ್ಚು ಬರ್ತದ್ರಿ. ಇದು ಮತ್ತೆ ತೂಕದಲ್ಲಿ ಮತ್ತೆ ಇಳುವರಿ ಕಾಳುಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ಮೆಕ್ಕೆಜೋಳ ಈಗ 30 ಕ್ವಿಂಟಲ್ ಇಳುವರಿ ಪಡೆದಿದ್ದೀನಿ ಅಂತ ಹೇಳಿದ್ರಿ, ಅದರ ಮಾರಾಟನು ಮಾಡಿದ್ರಿ. ಈಗ ನಿಮ್ಮ ರೈತರು ಅಂದ್ರೆ ನಿಮ್ಮ ಹೊಲದಲ್ಲಿ ಪಕ್ಕದಲ್ಲಿರುವಂತ ರೈತರು ಈಗ ನಿಮಗೆ ಕೇಳಿರ್ಬೇಕಲ್ಲ ಯಾವ ರೀತಿ ಈ ತರ ಮಾಡಿದ್ರಿ ಅಂತೇಳಿ. ಹಾ, ಕೇಳ್ಯಾರಿ, ಇದು ಎಲ್ಲಿ ತಂದ್ರಿ ಔಷಧಿ ಹಂಗ? ಅದಕ್ಕಿಂತ ಮಗ್ಗಲ 3-4 ಮಂದಿ ಒಯ್ದಾರ್ರಿ ನಮ್ ನೋಡಿ, ಅವರು ಸ್ವಲ್ಪ ಚಲೋ ಆಗ್ಯದ ಅಂತ ಹೇಳ್ಯಾರಿ. ಅವ್ರ ಇಳುವರಿನು ಚಲೋ ಬಂದ? ನನಗೆ ನಿನ್ನೆ ತಗೊಂಡ್ ಬಾರಪ್ಪ ಅದಕ್ಕಿಂತ ಕೊಟ್ಟದ್ರು, ನಾ ಹೋಗಿ ತಗೊಂಡ್ ಹೋಗಿ ಕೊಟ್ಟೇವ್ರಿ ಅವ್ರಿಗೆ. ಅಂದ್ರೆ ಈಗ ಮೆಕ್ಕೆಜೋಳ ಜೊತೆ ತೊಗರಿನು ಬೆಳೆದ್ರಿ ಅಂತ ಹೇಳಿದ್ರಿ, ತೊಗರಿ ಯಾವ ರೀತಿ ಬೆಳೆದ್ರಿ? ತೊಗರಿ ಚಲೋ ಆಗ್ಯದ್ರಿ, ತೊಗರಿನು 15 ಕ್ವಿಂಟಲ್ ತನ ಬಂದದ್ರಿ ಒಂದ್ ಎಕರೆ. ರಾಶಿನು ಮಾಡಿರಿ ಈಗ? ಹಾ, ರಾಶಿ ಹೋದ ವರ್ಷ ಮಾಡಿ, ಹೋದ ವರ್ಷದ. ಈ ವರ್ಷ ಏನ ಮಾಡಿಲ್ಲ ರಾಶಿ, ಈಗ ಹಚ್ಚೇವ್ರಿ, ಮಾಡಿಲ್ಲ ರಾಶಿ. ಈಗ ತೊಗರಿಯನ್ನು ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನ ಇಟ್ಟ್ರಿ ತಾವು? ಸಾಲಿನ ಸರ್ 4 ಫೂಟ್ ರೀ. 4 ಫೂಟ್? ಹಾ, 4 ಫೂಟ್ ಹಚ್ಚಿ ಅದಕ್ಕೆ ಕುತ್ಕೇಸಿಂದ ನೆಳಕ್ಕೂತ್ ಹಚ್ಚುದ್ರಿ, ಒಣಗಿಸ್ಕೇಸಿಂದ ಬಿತ್ತದ್ರಿ ಟ್ರಾಕ್ಟರ್ಲಿ. ಅಲ್ಲಿನ ಹಿಂದ ಬೆಳಿ ಬಂದಿನ ಮ್ಯಾಗ ಔಷಧ ಹೊಡ್ಕೋತ ಹೋಗುದ್ರಿ. ಆದ್ರೆ ಇದು ಹೋಮಿಯೋಪತಿನ ಹೊಡ್ಕೋತ ಔಷಧಗಳನ್ನ ಬಳಸಿರಿ. ಆದ್ರೆ ಇದು ನೀವು ಕುಡಿಯೋದು ಚೂಟಿದ್ರಿ ತೊಗರಿಯಲ್ಲಿ? ಕುಡಿ ಅಂತ ಚೂಟಿಲ್ರಿ ನಾವು. ಕುಡಿ ಅಂತ ಹೊಲ ಬಾಳ ಇರ್ತದ್ರಿ, 10 ಎಕರೆ 15 ಎಕರೆ ಹಿಂಗ ಹಾಕ್ತೇವ್ರಿ. ನಮ್ ಕುಡಿ ಚೂಟೋದೇನ ಆಗಿಲ್ಲರಿ. ಕುಡಿ ಚೂಟೋದೇನ ಆಗಿಲ್ಲ. ಆದ್ರೆ ಈ ರಾಸಾಯನಿಕ ಬೆಳೆದಂತ ಬೆಳೆಗಳಿಗೆ ಮತ್ತೆ ಈ ಹೋಮಿಯೋಲಿ ಬೆಳೆದಂತ ನಿಮ್ಮ ತೊಗರಿಗೆ ವ್ಯತ್ಯಾಸ ಕಾಣ್ಬೋದು? ವ್ಯತ್ಯಾಸ ಐತ್ರಿ. ಅದಕ್ಕೆ ಅದನ್ನು ಹಾಕಿ ನೋಡೇವ್ರಿ, ಅದನ್ನು ಹಾಕಿ ನೋಡೇವು. ಇದು 10 ಕ್ವಿಂಟಲ್ ತನ ಬಂದದ್ರಿ ಅದು. ಇದು 15 ಕ್ವಿಂಟಲ್ ತನ ಹೋಗ್ಯಾದ್ರಿ ಒಂದ್ ಎಕರೆಕ. ಹಾ, ನೀವು ಒಂದೇ ಹೊಲದಲ್ಲಿ ರಾಸಾಯನಿಕ ಸ್ವಲ್ಪ ಮಾಡ್ರಿ, ಹೋಮಿಯೋಪತಿಯಲ್ಲಿ ಸ್ವಲ್ಪ ಮಾಡ್ರಿ, ಅದರಲ್ಲಿ ಕಾಳುಗಳಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಆಗ್ತದ್ರಿ. ಅದ್ರ ಯಾವ ರೀತಿ ಅಂತ ಹೇಳ್ತೀರಿ? ಇದು ಚಲೋ ಆಗ್ತದ್ರಿ. ಹೋಮಿಯೋಪತಿ ಏನಾಸ್ತೇವು ಅದು ಖಂಡ ಆಗ್ತದ್ರಿ ಒಂದ್ ಸ್ವಲ್ಪ. ಕಂದಗಳ ಬರ್ತದೆ? ಹಾ, ಕಂದಗಳ ಬರ್ತದ. ಇದ್ರಾಗ ಬರಂಗಿಲ್ಲ ಈ ಹೋಮಿಯೋಪತಿ ಒಳಗೆ ಬರಂಗಿಲ್ಲ. ಅಂದ್ರೆ ಕಾಳುಗಳು ದಪ್ಪ ಇರ್ತದೆ, ದಪ್ಪನು ಇರ್ತದ, ಅಗದಿ ಚೊಕ್ಕ ಬರ್ತದ. ಕಲರ್ ಅಲ್ಲಿ ವ್ಯತ್ಯಾಸ ಏನಾದ್ರೂ ಕಾಣ್ತದ? ಬರ್ತದ್ರಿ. ಕಲರ್ನು ಪರಕ ಆಗ್ತದ, ಮತ್ ಕಾಳ ಎಕ್ದಮ್ ಬಹಳ ಚಲೋ ಬರ್ತಾವ. ಅಂದ್ರೆ ಇದು ಹೋದ ವರ್ಷದ ನೀವು ಹೇಳ್ತಾ ಇದ್ದೀರಿ. ಅದರಲ್ಲಿ ಈಗ ನೀವು ಮಾರುಕಟ್ಟೆಗೆ ಮಾರಾಕ ಹೋದ್ರಿ, ಎರಡು ಸಪರೇಟ್ ಸಪರೇಟ್ ಹೋದ್ರೆ ಎರಡು ಮಿಕ್ಸ್ ಮಾಡಿ ಸಪರೇಟ್ ಹೋದೇವ್ರಿ? ಅದ್ರ ಬೆಲೆಗಳಲ್ಲಿ ವ್ಯತ್ಯಾಸ ಕಾಣಬಹುದು? ಆಗ್ಯಾದಲ್ರಿ. ಅದಕ್ಕ ಅದಕ್ಕೆ 100-200 ಫರಕ್ ಆಗ್ಯದ. ಈ ರಾಸಾಯನಿಕ ಬೆಳೆದಿರಕ್ಕ ಮತ್ತ ಹೋಮಿಯೋದಲ್ಲಿ ಬೆಳೆದಿರಕ್ಕ 100-200 ರೂಪಾಯಿ ವ್ಯತ್ಯಾಸ ಐತೆ ಅಂತ ಹೇಳ್ತಾ ಇದ್ರಿ. ಆಗ್ಯಾದ ಆಗ್ಯಾದ. ಜ್ವಾಳಕ್ಕೂ ಹಚ್ಚೇವ್ರಿ, ಜ್ವಾಳನು ಭಾರಿ ಚಲೋ ಬಂದವ್ರಿ. ಹೋದ ವರ್ಷದಿಂದ ಈ ವರ್ಷ ಇನ್ನ ಹಚ್ಚೇವ್ರಿ, ಇನ್ನ ಬೆಳೆದ ಜ್ವಾಳ. ಹೋದ ವರ್ಷ ಜ್ವಾಳಕ್ಕೂ ಔಷಧಗಳನ್ನ ಬಳಸಿರಿ ಮಾಡಿ, ಅದರಲ್ಲಿ ಇಳುವರಿ ಚೆನ್ನಾಗೈತಿ. ಚಲೋ ಆಗ್ಯದ್ರಿ. 2 ಎಕರೆಕ 54 ಕಟ್ಟ ಬಂದದ್ರಿ. 2 ಎಕರೆಕ 54 ಕಟ್ಟ ರೀ. ಮತ್ತ ಅದು ಎಲೆಗಳಲ್ಲಿ ಮತ್ತು ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದು? ಹಾ, ವ್ಯತ್ಯಾಸ ದಪ್ಪ ಬರ್ತಾವ್ರಿ, ಚಲೋ ಬರ್ತಾವ ತೆನಿ, ಅಗದಿ ಮಸ್ತ್ ಬಂದದ್ರಿ. ಅಂದ್ರೆ ಕಾಳಲ್ಲಿ ದಪ್ಪ ವ್ಯತ್ಯಾಸ ಕಾಣಬಹುದಲ್ಲ? ಐತ್ರಿ, ಒಂದ್ ನಂಬರ್ ಬಂದಾವ. ಅದೇ ರೀತಿ ನೀವು ಈರುಳ್ಳಿಯನ್ನು ಬೆಳೆದಿನ ಅಂತ ಹೇಳಿದ್ರಿ. ಹಾ, ಈ ಈರುಳ್ಳಿಯಲ್ಲಿ ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಅದೇ ಸೇಮ್ ಹಚ್ಚಿದ್ರಿ. ಅದು ಏನ್ ಹಚ್ತೇವು ಜ್ವಾಳಕ್ಕ ಗೋಧಿಕ್ ಹೆಂಗ್ ಹಚ್ತೇವ ಅದಕ್ಕೂ ಹಂಗೆ ಹಚ್ಚಿಕಿಂದ ಟ್ರಾಕ್ಟರ್ಲಿ ಬಿತ್ತು ಬಿಡುದ್ರು. ಅದ್ರ ಜೊತೆ ಮೆಣಸಿನಕಾಯಿನೂ ಬೆಳೆದಿರ್ತಾವ? ಹಾ, ಮೆಣಸಿನಕಾಯಿ ಒಳಗ್ ಕೂರ್ಸಿ. ಅಂದ್ರೆ ಈ ಮೆಣಸಿನಕಾಯಲ್ಲಿ ಈಗ ಮಂಜ ಈಗ ಬೆಳದೈತಲ್ರಿ, ಇಬ್ಬನಿ ಅದು, ಅದಕ್ಕ ಹೂ ಕತ್ತರಿಸ್ತಿರ್ತಾವ. ಈ ಹೋಮಿಯೋಪತಿ ಔಷಧಗಳನ್ನ ಬಳಸಿದ್ರ ಆದ್ರೆ ನೀವು ಅದಕ್ಕ ಅದಕ್ಕೆ ಕಡಿಮೆ ಆಗ್ತದ? ಕಡಿಮೆ ಐತಿ. ಕಡಿಮೆ ಐತ್ರಿ. ಈಗ ಈರುಳ್ಳಿಯಲ್ಲಿ ಈಗ ಚಲೋ ಬಂದದ್ರಿ. ಚಲೋ ಬಂದ. ಈಗ ಗಡ್ಡೆಗಳ ಸೈಜ್ ಯಾವ ರೀತಿ ಐತ್ರಿ ಅದು? ಅಂದ್ರೆ ಈಗ ಕೆಲವೊಂದಿಷ್ಟು ಜನರು ಏನಾಗೈತ್ರಿ, ಈಗ ಮಳೆ ಜಾಸ್ತಿ ಆಗಿರತೈತಿ, ಒಮ್ಮೆ ಇದಾಗ್ಬಿಡನ್ನ ಗಡ್ಡೆಗಳು ಕೆಡದಿರ್ತಾವ. ಆ ರೀತಿ ಏನಾದ್ರು ನಿಮ್ಮ ಹೊಲದಲ್ಲಿ ಏನಾದ್ರು ತೊಂದರೆ ಆಯ್ತಾ? ಇಲ್ಲ, ಕೆಟ್ಟಿಲ್ಲ, ನಮ್ಮ ಚಲೋ ಆಗ್ಯದ. ಚಲೋ ಆಗೈತಿ. ಮತ್ಯಾವ ಬೆಳೆಗಳನ್ನ ಬೆಳಿತೀರಿ? ಕಡ್ಲಿ ಮತ್ತು ಸೂರ್ಪಾನ್ ಬೆಳೆದೇವ್ರಿ. ಸೂರ್ಯಕಾಂತಿನ ಬೆಳೆದಿರಿ, ಅದನ್ನು ಬೀಜೋಪಚಾರ ಹೋಮಿಯೋದಲ್ಲೇ ಮಾಡಿರಿ. ನೀವೆಲ್ಲ ಈ ಹೋಮಿಯೋ ಔಷಧದಲ್ಲೇ ಬೆಳೆಗಳನ್ನ ಬೆಳಿತಾ ಇದ್ರಿ? ಈ ಮತ್ ಎರಡು ಮೂರು ವರ್ಷ ಆಯ್ತು ಇದೇ ಇದು ಮಾಡತ್ತೇವ್ರಿ. ತಾವು ಈ ಸೂರ್ಯಕಾಂತಿಯನ್ನ ಬೆಳೆದಿನಿ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿ ಬೆಳೆಯನ್ನ ತಾವು ಬೆಳೆದ್ರಿ? ಅದನ್ನು ಚಲೋ ಬೆಳೆದ್ರಿ. ಬಹಾದರ್ಸ್ ಅವಾಗ ಗೊಬ್ಬರ ಹಾಕಿ ಮೊದಲು ಬೆಳೆದಕ್ಕಿಂತ ಅದಕ್ಕಿಂತ ಒಂದ 2-3 ಕ್ವಿಂಟಲ್ ಹೆಚ್ಚಿಗೆ ಬೆಳೆದೇವ್ರಿ. ಒಂದ್ ಎಕರೆಕ ಇಳುವರಿ ಚೆನ್ನಾಗಿ ಬರ್ತದೆ? ಚಲೋ ಬಂದ. ಅಂದ್ರೆ ಹೂಗಳಲ್ಲಿ ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದ್ರಿ? ಅದಕ್ಕೆ ವ್ಯತ್ಯಾಸ ಆಗ್ಯಾದ್ರಿ. ಮಗ್ಗಲ್ ಹಾಕಿ ಗೊಬ್ಬರ ಹಾಕಿದವರು ಅದಾರಿ, ಅಲ್ಲಿ ನಾವು ಹಾಕಲಾರ್ದ ಬಿತ್ತಿದೇವ್ರಿ. ಅಂದ್ರೆ ರೈತರು ಕೇಳ್ತಿರ್ಬೇಕಲ್ರಿ, ನೀವ್ ಏನ್ ಹಾಕಿ ಬೆಳೆದಿರಿ ಯಾವ ತರ? ಅದ ಕೇಳ್ತಾರಲ್ರಿ, ಕೇಳಕಿಸಿಂದ ನಮ್ಮ ಮಗ್ಗಲ್ ಅವರು ಅವ್ರು ಬೇಡ್ತಾರೆ ಔಷಧ. ಅದು ಬೇಡ, ಒಯ್ದು ಕೊಟ್ಟೇವ್ರಿ. ಈಗ ಸೂರ್ಯಕಾಂತಿಗೆ ಕೋರಿ ಹುಳುಗಳ ಕಾಟ ಬರತ್ತರಿ? ಈ ಸಲ ಬಂದಿಲ್ಲ. ಎಲೆಗಳ ತಿನ್ನೋದ್ ಮಾಡ್ತಿರಲ್ರಿ, ಅದಕ್ಕೆ ಏನಾದ್ರು ಸ್ಪ್ರೇ ಏನ್ ಮಾಡಿದ್ರಿ? ಏನು ಮಾಡಿಲ್ರಿ. ಏನು ಮಾಡಿಲ್ಲ. ಏನ್ ನೀವು ಬೀಜೋಪಚಾರ ಮಾಡಿಬಿತ್ತಿಂದ ಡೈರೆಕ್ಟ್ ಬೆಳೆನ ತಕೊಂಡಿರಿ? ಯಾವ್ದೇ ರೀತಿ ಅಂತ ಕೆಮಿಕಲ್ ಗಳನ್ನಾಗ್ಲಿ ಅಥವಾ ಈ ಹೋಮಿಯೋ ಔಷಧಗಳನ್ನ ಮಾಡಿಲ್ರಿ? ಇಳುವರಿ ಚೆನ್ನಾಗಿ ಬಂದಿದೆ. ಅದೇ ರೀತಿ ಕಡಲೆ ಮತ್ತು ಗೋಧಿಯನ್ನು ಬಿತ್ತೀನಿ ಅಂತ ಹೇಳ್ತಾ ಇದ್ರಿ, ಇವುದರಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ? ಅದೇ ಸೇಮ್ ಹಚ್ಚಿದ್ರಿ. ಅದು ಏನ್ ಹಚ್ತೇವು ಅದನ್ನು ಚಲೋ ಬಂದದ್ರಿ. ಅದನ್ನು ಏಕ್ ಲಂಬರ್ ಅಗದಿ ಮಸ್ತ್ ಬಂದವ್ರಿ. ಅದಕ್ಕ ಅದಕ್ಕೆ ಮಗ್ಗಲ ಹೊಲದವರು ಗೊಬ್ಬರ ಹಾಕಿ ಬಿತ್ತಿರ್ತಾರೆ ಅವ್ರು. ಒಬ್ಬರು ಕೇಳಂಗಿಲ್ರಿ, ಏ ಇಲ್ಲ ನಾವು ಗೊಬ್ಬರ ಹಾಕಿ ಬಿತ್ತೇವ ನಮ್ಗೆ ಚಲೋ ಬರ್ತಾ ಇರ್ತಾರೆ ಅವ್ರು. ಬೆಳೆದಾಗ ನಮ್ ಕೇಳ್ತಾರೆ ಅವರು, ಇದು ನಿಮ್ದು ಹೆಚ್ಚಿಗೆ ಬೆಳೆತಲ್ಲ, ಎಕರೆ ಕಿಟ್ಟು ನಿಮ್ದು ಬೆಳೆದ ನಮ್ದು ಕಡಿಮೆ ಬೆಳೀತು. ಅಂದ್ರೆ ಇಳುವರಿ ಬಂದ ಇಳುವರಿ ಅವಾಗ ಕ್ವಿಂಟಲ್ಗಳ ವ್ಯತ್ಯಾಸ ಅದ ಕೇಳ್ತಾರೆ, ಅವಾಗ ಕೇಳ್ತಾರೆ. ಹಾ, ನೀವು ಏನ್ ಗೊಬ್ಬರ ಹಾಕಿರಿ ನಾವು ಅವಾಗ ಹೇಳ್ತೇವ್ರ ಅವ್ರಿಗೆ, ಹೋಮಿಯೋಪತಿ ನಾವು ಇದು ಮೆಡಿಸಿನ್ ಹಚ್ಚಿಸಿಂದ ಇದು ಮಾಡೇವು, ನಮ್ದು ಹಿಂಗಾಗ್ಯದ ಅಂತ ಹೇಳ ಅವಾಗ ಅವರು ಇದು ಮಾಡ್ತಾರೆ. ಈಗ ಕಡ್ಲಿನ ಬಿತ್ತಿರಿ, ಈ ಕಡ್ಲಿನ ಕುಡಿ ಚೂಟದ ವ್ಯವಸ್ಥೆ ಏನಾದ್ರು ಮಾಡಿರಿ? ಹಾ, ಕುಡಿ ಚೂಡ್ತೇವ್ರಿ. ಅದ್ ಕುಡಿ ಯಾಕೆ ಚೂಟದ್ರ ಅಂತ ಏನಾದ್ರು ನಮ್ ರೈತರಿಗೆ ಹೇಳ್ತೀರಿ? ಅದು ನಾಡ್ತದ್ರಿ, ಹೆಚ್ಚ ಗಿಡ ಹೊಡಿತದ. ಅಂದ್ರ ತುದಿ ಚೂಟೋದ್ರಿಂದ ಮಗ್ಲ ಗಿಡ ಪೂರಾ ಮಗ್ಲ ಹೊಡೆದು ಸಾಲ್ ಸಾಲ್ ಕೂಡ್ಕೋತಾವ್ರಿ, ಅಗದಿ ಮಸ್ತ್ ತಳದಿಂದ ಬಂದ್ ಬಿಡ್ತದ್ರಿ. ಅದು ಕುಡಿ ಚುಟ್ಲಿಕ್ ಅಂದ್ರೆ ಮ್ಯಾಗ ಹಿಂಗ ಅಂತರ ಬರ್ತದ ಗಿಡ, ಅಂತರ ಬಂದ್ ಮ್ಯಾಗೆ 4 ಕಾಯಿ ಹಾಕಿ ಕುತ್ತ ಬಿಡ್ತದ. ಅಂದ್ರೆ ಇದು ಕುಡಿ ಚೂಟೋದ್ರಿಂದ ಮಗ್ಲ ಕವಲುಗಳು ಹೊಡೆದ ಅದಕ್ಕೆ ಹೂವ ಕಾಯಿ ಹೆಚ್ಚು ಬರ್ತದೆ, ಹೆಚ್ಚಾಗ್ತದ್ರಿ. ಅದಕ್ಕೆ ಎಕ್ದಮ್ ತಳದಿಂದ ಬಂದ್ ಬಿಡ್ತದ್ರಿ. ಅದು ಈ ಕಡ್ಲಿ ಇಳುವರಿ ಏನೋ ತಕ್ಕೋದ್ರಿ ನೀವು? ತೆಗ್ದೇವ್ರ ಆದ ಹೋದ ವರ್ಷ ಈ ವರ್ಷ ಬಿತ್ತೇವ್ರ ಮತ್ತು ಈ ವರ್ಷ ಮತ್ತ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ. ಹಾ, ಮಾಡೇವ್ರಿ. ಇಳುವರಿಯಲ್ಲಿ ವ್ಯತ್ಯಾಸ ಆಗಿರ್ಬೇಕಲ್ಲ ರಾಸಾಯನಿಕ ಬೆಳೆದವ್ರಿಗೆ ನಿಮಗ? ಹಾ, ಹಾಗ್ಯಾದ್ರಿ. ಅಂದ್ರ ಈಗ ಮಾರುಕಟ್ಟೆಗೆ ಮಾರಾಟಕ್ಕೆ ಹೋದಿರ್ತೀರಿ, ಅವರು ರಾಸಾಯನಿಕದಲ್ಲಿ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಈ ಕಾಳುಗಳಿಗೆ ಏನಾದ್ರೂ ಬೆಲೆಯಲ್ಲಿ ವ್ಯತ್ಯಾಸ ಆಗೈತಿ? ಆಗ್ತದ್ರಿ, 100-200 ಫರ್ಕ್ ಆಗ್ತದ್ರಿ. ಫರ್ಕ್ ಆಗಿ ಆಗತ್ತೆ. ಇದು ಕಲರ್ ಎಕ್ದಮ್ ಏಕ್ಲಂಬರ್ ಬರ್ತದ್ರಿ, ಅದು ಒಂದ್ ಸ್ವಲ್ಪ ಮಟ್ಟ ಬರ್ತದ್ರಿ, ಅದು ಕಮ್ಮಿ ಬರುತ್ತೆ. ಅದು ಕಲರ್ ನೋಡಿ ಇದಕ್ಕೆ 100-200 ಹೆಚ್ಚಿಗೆ ಬರ್ತದ್ರಿ, ಇಳುವರಿನೂ ಹೆಚ್ಚು ಬರ್ತದ, ಇಲ್ಲಿ ರೇಟ್ನಾಗೂ ಹೆಚ್ಚು ಬರ್ತದ್ರಿ. ಮೈಬೂಬ್ ಅವರೇ, ಈಗ ಇಟ್ಟತಕ್ಕ ಹೋಮಿಯೋ ಔಷಧಿಗಳನ್ನ ಬಳಸಿ ಇಳುವರಿ ಚೆನ್ನಾಗಿ ತಕ್ಕೊಂದಿನಿ ಅಂತ ಹೇಳಿದ್ರಿ. ನಮ್ಮ ರೈತರು ಏನಾದ್ರು ಈ ಹೋಮಿಯೋ ಕೃಷಿಗೆ ಬರ್ಬೇಕಂದ್ರ ಏನ್ ಹೇಳ್ತಿರ್ತಾವ? ಎಲ್ಲಾರು ಚಲೋ ಐತ್ರಿ ಇದು, ನಾವಂದ್ರೂ ರೈತರು ಉಪಯೋಗ ಮಾಡೇವಿ, ಈಗ ನೀವು ಉಪಯೋಗ ಮಾಡ್ಕೋರಿ, ಚಲೋ ಐತಿ ಇದು, ಭೂಮಿ ಕೆಡಂಗಿಲ್ಲ, ಮತ್ತೆ ಯಾವ್ದು ಇದಕ್ಕೆ ಜಡ್ಡ ಪಡ್ಡ ನಾವು ಬೆಳೆಯೋದು ಮಾಡ್ತೇವೆ ಮನ್ಯಾಗ, ಅದು ಏನು ಬರಂಗಿಲ್ಲ, ಎಲ್ಲಾ ಚಲೋ ಐತ್ರಿ ಇದು, ನೀವು ಇದು ಉಪಯೋಗ ಮಾಡ್ಕೋರಿ. ತುಂಬಾ ಸಂತೋಷ ಮೈಬೂಬ್ ಬಡೇಗಾರ ಅವರೇ. ಯಾರಾದ್ರೂ ರೈತರು ತಮ್ಮ ಜೊತೆ ಮಾತಾಡಬೇಕು, ತಮ್ಮ ಅನುಭವನ ಅವರು ಹಂಚ್ಕೋಬೇಕಂದ್ರ ತಮ್ಮ ನಂಬರ್ ಹೇಳ್ತೀರಿ? 8 7 4 6 8 8 5 9 7 2. ಆತ್ಮೀಯರೇ, ಮೈಬೂಬ್ ಬಡೇಗಾರ ಅವರು ಹೇಳಿದಂತ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 8 7 4 6 8 8 5 9 7 2. ಈ ನಂಬರ್ ಕರೆ ಮಾಡಿ ಮೈಬೂಬ್ ಬಡೇಗಾರ ಅವರ ಕೃಷಿ ಅನುಭವಗಳನ್ನು ತಾವು ಕೂಡ ಹಂಚ್ಕೋಬಹುದು. ಮೈಬೂಬ್ ಬಡೇಗಾರ ಅವರೇ, ಇಲ್ಲಿ ತನಕ ಈ ಹೋಮಿಯೋ ಕೃಷಿ ಔಷಧ ಬಳಸಿ ತಾವು ಇಳುವರಿಯನ್ನು ಪಡೆದರ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೊಗರಿ, ಮೆಕ್ಕೆಜೋಳ, ಕಡಲೆ ಹಾಗೂ ಸೂರ್ಯಕಾಂತಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾದ ಮೈಬೂಬ್ ಬಡೇಗಾರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ಆತ್ಮೀಯ ಮಾತುಕತೆ ಕೇಳುವಿರಿ. ಮಾತುಕತೆಯನ್ನ ನಡೆಸಿಕೊಡುವವರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೋಂಡ್ ಅವರು ಕೂಡ ಅದಾರ. ಇವತ್ತಿನ ಕಾರ್ಯಕ್ರಮದೊಳಗ ಮೈಬೂಬ್ ಬಡೇಗಾರ ಅವರು ಯಾವ ರೀತಿ ಈ ಹೋಮಿಯೋ ಕೃಷಿ ಮಾಡೋದಕ್ಕೆ ಒಪ್ಕೊಂಡ್ರು, ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರದೇ ಆದಂತಹ ಒಂದು ವಿಚಾರದ ಕುರಿತು ಅವರಿಂದನ ಕೇಳೋಣಂತ. ಗಿರೀಶ್ ಭದ್ರಗೋಂಡ್ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮೈಬೂಬ್ ಬಡೇಗಾರ ಅವರು ಸುಮಾರು ಒಂದು 2-3 ವರ್ಷದಿಂದ ಪರಿಚಯ ನಮಗೆ, ಈ ಹೋಮಿಯೋ ಮೆಡಿಸಿನ್ದೇ ಪರಿಚಯ ನಮಗೆ. ಅವರು ಹಿಂಗೆ ಪರಿಚಯ ಆಯಿತು, ಪರಿಚಯ ಆಗಿಂದ ಸ್ವಲ್ಪ ಪ್ರಾಯೋಗಿಕವಾಗಿ ಸ್ವಲ್ಪ ಬಳಸಿ ನೋಡ್ರಿ ಅಂತ ಹೇಳಿದೇವ್ರಿ. ಸ್ವಲ್ಪ ಒಂದು ಎಕರೆದಾಗ ಮಾಡಿ ನೋಡ್ರಿ, ಇಲ್ಲ ನಾವೊಂದು ಅರ್ಧನೇ ಮಾಡ್ತೀವಿ ಅಂಥೇಳಿ ಅವರು ಮಾಡಿದ್ರು. ಅದಕ್ಕೆ ವ್ಯತ್ಯಾಸ ನೋಡಿದ್ರು, ಅವರು ವ್ಯತ್ಯಾಸ ನೋಡಿದ್ರು ಅದರಲ್ಲಿ. ಮತ್ತು ಅದೇನೇ ಅದು ಬಳಸಿಂದ ವೀಕ್ಲಿ ವಾರಕ್ಕೆ ಒಂದೊಂದು ಸರ್ತಿ ವಾಟ್ಸಪ್ಪಲ್ಲಿ ಫೋಟೋನು ಕಳಿಸ್ತಿದ್ರು ಅವರು, ಹಿಂಗಾಗ್ಯದ ಹಿಂಗಾಗ್ಯದ ಅಂತೇಳಿ. ಮತ್ತೆ ಏನೇ ಸಮಸ್ಯೆ ಇದ್ರು ಹೇಳ್ತಿದ್ರು. ಅಂದ್ರೆ ರೈತರ ಹೊಲಗಳೇ ಪ್ರಯೋಗಶಾಲೆ ಆಗ್ಯಾವ ಅಂತ ತಾವು ಹೇಳ್ತಾ ಇದ್ರಿ? ಹಾ, ಪ್ರಯೋಗಶಾಲೆ ಆಗ್ಯಾವ. ಮತ್ತು ಅವ್ರಿಗೂ ಎಜುಕೇಟ್ ಮಾಡಬೇಕು. ಏನಾಗ್ಬಿಟ್ಟದ, ಕೆಮಿಕಲ್ಗೆ ಖರ್ಚು ಜಾಸ್ತಿ, ಆಮೇಲೆ ಈ ಕೆಮಿಕಲ್ ಬಳಸಿ ಭೂಮಿನೂ ಹಾಳು ಮಾಡ್ಕೊಳ್ಳೋದು, ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಟು ಹೋಗ್ಬೇಕಲ್ಲ ನಾವು. ಆಮೇಲೆ ಆ ಕೆಮಿಕಲ್ ಬಳಸೋದ್ರಿಂದ ರೈತರ ಆರೋಗ್ಯನೂ ಹಾಳಾಕೈತಿ, ಭೂಮಿ ಆರೋಗ್ಯನೂ ಹಾಳಾಕದ. ಇದು ದೃಷ್ಟಿಕೋನದಾಗ ಇಟ್ಕೊಂಡು ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡತ್ತಾರ, ಒಂದು ಒಳ್ಳೆ ಆಹಾರ ಬೆಳಿಲಕತ್ತಾರ, ಆಮೇಲೆ ಭೂಮಿನೂ ವಿಷಮುಕ್ತ ಮಾಡ್ತಾರ, ಆಮೇಲೆ ಆಹಾರನೂ ವಿಷಮುಕ್ತ ಬೆಳಿತಾರ. ಮತ್ತೆ ಅದರಿಂದ ಅವ್ರಿಗೆ ರಿಸಲ್ಟ್ ಬಂದದ. ಅಂದ್ರ ಅವರು ಏನ್ ಮಾಡ್ತಾ ಇದಾರೆ ಅಂದ್ರ, ಭೂಮಿಗೆ ವಿಷವನ್ನು ಉಣಿಸಲಾರ್ದ ವಿಷಮುಕ್ತವಾದಂತ ಒಂದು ಆಹಾರವನ್ನ ಪಡೆಯೋದು, ಗ್ರಾಹಕರಿಗೂ ವಿಷಮುಕ್ತ ಆಹಾರವನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದು ತವಲಿ ಈಗ ಕೆಮಿಕಲ್ ಸ್ಪ್ರೇ ಮಾಡಿ ಅಲ್ಲಿ ಆಡ ದನಗರಗಳು ತಿಂದು ಅವು ತಿಂದು ಅವು ಎಷ್ಟೊಂದು ಸಾವಿಗಿಡಾಗಿದ್ದಾವ. ಈಗ ನಮಗೆ ಪ್ರಕೃತಿನ ಸಂರಕ್ಷಣೆ ಮಾಡಬೇಕು, ಪ್ರಕೃತಿಯೊಂದಿಗೆ ನಾವು ಬೆಳೆ ಬೆಳಿಬೇಕು. ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಹೋಮಿಯೋಪತಿ ಔಷಧನ ಅವ್ರಿಗೆ ಮೊದಲು ಪ್ರಾಯೋಗಿಕವಾಗಿ ಮಾಡಿ ನೋಡ್ಲಕ್ಕ ಅದೊಂದು ಪ್ರಯೋಗಶಾಲೆ ಮಾಡ್ದಂಗೆ ಆಗೈತೆ. ಯಾಕಂದ್ರೆ ಅವ್ರು ಮಾಡಿ ನೋಡ್ತಾರೆ, ವ್ಯತ್ಯಾಸ ನೋಡ್ರಿ, ಅದು ಕೆಮಿಕಲ್ಕು ಇದಕ್ಕೂ ಎರಡಕ್ಕೂ ವ್ಯತ್ಯಾಸ ಸರಿ ಅನ್ನಿಸ್ತು ಅಂದ್ರೆ ಮುಂದುವರೆಸ್ರಿ, ಇಲ್ಲಾಂದ್ರೆ ಇಲ್ಲ ಬಿಡ್ರಿ, ಅಷ್ಟೇ, ಪ್ರಯೋಗ ಮಾಡ್ಲಕ್ಕ ಏನದು ಹೌದಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರಿಗೆ ಪ್ರಯೋಗ ಮಾಡಿದಾಗ ಅದರಲ್ಲಿ ಒಳ್ಳೆ ಫಲಿತಾಂಶ ಬಂದ ತಕ್ಷಣ ಅವರು ಹಂಗೆ ಪ್ರತಿ ವರ್ಷ 2-3 ವರ್ಷ ಆಯ್ತು ಅವ್ರು ಯೂಸ್ ಮಾಡಕತ್ತು ಹೋಮಿಯೋ ಮೆಡಿಸಿನ್. ಅದರಿಂದ ಅವ್ರಿಗೆ ಅನುಕೂಲ ಆಗೈತಿ, ಮತ್ತು ತುಂಬ ಒಳ್ಳೆ ಇಳುವರಿನೂ ಪಡೆದಿದ್ದಾರೆ. ಮತ್ತು ಆಜುಬಾಜು ರೈತರಿಗೂ ಅದರ ಅವರು ಕೂಡ ಮಾರ್ಗದರ್ಶನ ಕೂಡ ಆತಾರ, ಹಿಂಗೆ ಮಾಡಿದ್ದೀವಿ ಹಿಂಗಂತ ಅಂತೇಳಿ. ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲಾ ರೈತರು ಮುಂದುವರೆದಿದ್ದೆ ಅದರಲ್ಲಿ. ಅಂದ್ರೆ ಒಂದ್ ದಿವಸ ವಿಷಮುಕ್ತ ಆಹಾರ ವಿಷಮುಕ್ತ ದೇಶ ಮಾಡ್ಬೇಕಂತ ಒಂದು ಅತಿ ಮತ್ತೆ ಎಲ್ಲಾ ರೈತರು ಕೈ ಜೋಡಿಸಿದ್ರೆ ನಿಜವಾಗ್ಲೂ ನಾವು ವಿಷಮುಕ್ತ ಆಹಾರ ಮಾಡೋದ್ರೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಜೀವನ ಒಳ್ಳೆಯ ಇದು ಬಿಟ್ಟು ಹೋಗಕ. ಯಾಕಂದ್ರೆ ನಾವೆಲ್ಲ ಭೂಮಿನ ಹಾಳು ಮಾಡಿ ಕೆಡಿಸೋದ್ರೆ ಮುಂದಿನ ಪೀಳಿಗೆ ಬದುಕಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪ್ರಯೋಗಗಳು ಮಾಡ್ತಾ ಇರ್ತಾರೆ. ಅವರಿಗೂ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಮತ್ತೆ ಅವರು ಸ್ವಂತ ವಿಚಾರದಿಂದ ಅವರು ಏನಾದರೂ ಒಂದು ಪ್ರಯೋಗಗಳನ್ನು ಮಾಡ್ತಿರ್ತಾರೆ ರೈತರು. ಆಕ್ಚುಲಿ ರೈತರ ಹೊಲನೇ ಪ್ರಯೋಗಶಾಲೆ ಅದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಪ್ರತಿ ವರ್ಷ ಒಯ್ತಾರ ಮೆಡಿಸಿನ್ ನಮ್ದು ಬೇರೆ ಬೇರೆ ಬೆಳೆಗೆ ಒಯ್ತಾರ ಹೊಡಿತಾರ ಯೂಸ್ ಮಾಡ್ತಾರ. ಏನೇ ಡೌಟ್ಸ್ ಅದು ಮೆಕ್ಕೆಜೋಳದಲ್ಲಿ ಸುಳಿ ಒಳಗೆ ಹುಳ ಕಟ್ ಮಾಡ್ತಿತ್ತು ಅದನ್ನೆಲ್ಲ ಪ್ರಯೋಗ ಮಾಡಿ ನೋಡ್ಯಾರ ಅದ್ರಾಗು ರಿಸಲ್ಟ್ ಬಂದೈತಿ. ಮತ್ತೆ ಇನ್ನೊಂದು ಖರ್ಚು ಕಡಿಮೆ ರಿಸಲ್ಟ್ ಚಲೋ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಮನುಷ್ಯರಿಗೂ ಅಡ್ಡ ಪರಿಣಾಮ ಇಲ್ಲ ಭೂಮಿಗೂ ಅಡ್ಡ ಪರಿಣಾಮ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಂಡು ಹೊಂಟಾರ. ಯಾವುದೇ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕಾದ್ರೆ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು ಮತ್ತು ಕೃಷಿಗೆ ಬೇಕಾದಂಥ ಹೋಮಿಯೋಪಥಿಸಿದ ಬಗ್ಗೆ ಮಾಹಿತಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9902133996 ಈ ನಂಬರ್ಗೆ ಕರೆ ಮಾಡ್ಬೋದು. ತಮ್ಮ ಏನೇ ಸಮಸ್ಯೆ ಕುಂದು ಕೊರತೆ ಇದ್ರೆ ಹೇಳ್ಬೋದು. ಅದಕ್ಕೆ ನಾವು ಸಾಧ್ಯವಾದಷ್ಟು ನಿಮಗೆ ಪರಿಹಾರನ ಒದಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆತ್ಮೀಯರಿ, ಮೈಬೂಬ್ ಬಡಿಗಾರ ಅವರು ಏನಿವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನು ತಾವು ಈ ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಷಮುಕ್ತವಾದ ಆಹಾರವನ್ನು ಬೆಳೆದು ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನು ನಡೆಸಿಕೊಟ್ಟವರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಸಾಗರವು ಹೆಚ್ಚಿರಲು ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು ಬಾಯಿ ಬಾಯಿ ಗುಣಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಕ್ರಾಂತಿಯ ಹೊನ್ನ ಬಣ್ಣದ ಆಸೆ ಎಲ್ಲರಲ್ಲಿ ಮೂಡಿರಲು ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು ತುಂಬಿತು ಜನರೆಲ್ಲರ ಹೊಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ ಬರಿದಾಯಿತು ಭೂಮಿಯ ತಟ್ಟೆ ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ

ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಮುಖ್ಯವಾಗಿ ಕಾಯಿ ಕೊರಕದ ಕೀಟದ ಹತೋಟೆಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕಿನ್ ಬೆಂಜೇಟ್ 5 HG ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನಪೈರ್ 10 SC ಅಥವಾ 0.75 ಮಿಲಿಲೀಟರ್ ನೆವಲೂರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರಸ್ತುತ ವಾತಾವರಣದಲ್ಲಿ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗಾಗಿ 1 ಮಿಲಿಲೀಟರ್ ಹೆಕ್ಸಾಕೊನಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲವಿರೋದ್ರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಇನ್ನು ತಂಪಾದ ವಾತಾವರಣವಿರೋದ್ರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ಸಾಧ್ಯತೆ ಇರೋದರಿಂದ ಚುಚ್ಚುಮದ್ದು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರೇ, ಈಗ ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಮಾಧವ್ ಸಿಂಗ್ ರಜಪೂತ್ ಅವರಿಂದ ಜನಪದ ಗೀತೆಗಳನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. PLI ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು PLI ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಆಶೆಯಿಲ್ಲದೆ ಭಜಿಸಿದವನಿಗೆ ಪಾಶ ಕಳೆದು ಈಶತ್ವ ನೀಡುವಳು. ವಾಸನೆಗಳ ನಳೆದು ನೆನೆದವಗೆ ದೋಷ ದೂರ ಮಾಡಿ ಪರಬ್ರಹ್ಮ ಪದವಿ ನೀಡುವಳು. ನಮ್ಮ ಶ್ರೀದೇವಿಯಂದಾತ ಶ್ರೀ ಗುರು ಶಾಂತೇಶ್ವರ ಶಿವಯೋಗಿ, ಶ್ರೀ ಗುರು ಶಾಂತೇಶ್ವರ ಶಿವಯೋಗಿ. ಯೋಗೇಶ್ವರಿ ಕೋ ನಮ್ಮ ದೇವಿ, ಯೋಗೇಶ್ವರಿ ಕೋ ನಮ್ಮ ದೇವಿ, ನಂಬಿ ನಿನ್ನಾಯ ನಂಬಿದೆ ನಿನ್ನಾಯ ಪಾದವ ತಾಯಿ ಯೋಗೇಶ್ವರಿ ಪೋನಮ್ಮ ದೇವಿ ದಿನ್ನಿಯಲ್ಲಿ ಗೋಚರಿಸುವೆ ದಿವ್ಯ ಜ್ಞಾನ ದಿನ್ನಿಯಲ್ಲಿ ಗೋಚರಿಸುವೆ ಸುಜ್ಞಾನ ದೇವಿಗೆಯ ಬೆಳಗು ತಲಿರುವೆ ಸುಜ್ಞಾನ ದೇವಿಗೆಯ ಬೆಳಗು ತಲಿರುವೆ ಮಹಿಮೆಯ ತೋರುತ ಮನದಿ ನೆಲೆಸಿರುವೆ ಮಹಿಮೆಯ ತೋರುತ ಮನದಿ ನೆಲೆಸಿರುವೆ ಮಹಿಯೋಳ ನಿನ್ನಾಯ ಮರೆಯಲು ಸಾಧ್ಯವೇ ಯೋಗೇಶ್ವರಿ ಪೋನಮ್ಮ ದೇವಿ ಯೋಗೇಶ್ವರಿ ಪೋನಮ್ಮ ದೇವಿ ನಂಬಿದೆ ನಿನ್ನಾಯ ನಂಬಿದೆ ನಿನ್ನಾಯ ಪಾದವ ತಾಯಿ ಯೋಗೇಶ್ವರಿ ಪೋನಮ್ಮ ದೇವಿ ಮಾತಾತನ ಮಾತೃ ದೇವತೆಯೇ ಆಹಾ ವರಗಿರಿಯ ಪಾತಾತನ ಮಾತೃ ದೇವತೆಯೇ ಅರಿತು ಭಜಿಸುವಾರ ನಿರುತ ಪೊರೆವಳೆ ವರಗಿರಿಯ ಪಾತಾತನ ಮಾತೃ ದೇವತೆಯೇ ಅರಿತು ಭಜಿಸುವಾರ ನಿರುತ ಪೊರೆವಳೆ ಪರಮಾದಾಯ ಕರಿ ಕರುಣಾ ಸಾಗರಿಯೇ ಪರಮಾದಾಯ ಕರಿ ಕರುಣಾ ಸಾಗರಿಯೇ ಸಿರಿವರನ ದಯದಿಂದ ಜನಸಿ ಬಂದವಳೆ ಯೋಗೇಶ್ವರಿ ಪಾನಮ್ಮ ದೇವಿ ಯೋಗೇಶ್ವರಿ ಪಾನಮ್ಮ ದೇವಿ ನಂಬಿದೆ ನಿನ್ನಾಯ ನಂಬಿದೆ ನಿನ್ನಾಯ ಪಾದವ ತಾಯಿ ಯೋಗೇಶ್ವರಿ ಪಾನಮ್ಮ ದೇವಿ ಆ ಸತ್ವತಾತಾಯ ಚ ಓ ನಮ್ಮ ದೇವಿ ವರಪುತ್ರಾಯ ಚ ಶ್ರೀ ವೆಂಕಟೇಶ್ವರ ಸ್ಥಾಪಿತಾರ್ಥಾಯ ಚ ದಿವ್ಯ ಜ್ಞಾನ